ಇವತ್ತಿನ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಚಿಂಚೋಡಿ ಗ್ರಾಮದ ಪ್ರಗತಿಪರ ರೈತರಾದ ಲಕ್ಕಪ್ಪಗೌಡ ಅವರ ಕೃಷಿ ಅನುಭವಗಳು, ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಮೊದಲಿಗೆ ಒಂದು ಜಾಹೀರಾತು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಈಗ ಕೇಳಿ ದೇವದುರ್ಗ ತಾಲೂಕಿನ ಚಿಂಚೋಡಿ ಗ್ರಾಮದ ಪ್ರಗತಿಪರ ರೈತರಾದ ಲಕ್ಕಪ್ಪಗೌಡ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ದೇವದುರ್ಗ ತಾಲೂಕಿನ ಚಿಂಚೋಡಿ ಗ್ರಾಮದ ಪ್ರಗತಿಪರ ರೈತರು, ಹಾಗೆಯೇ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರು, ಇವರು ಹಲವಾರು ವರ್ಷಗಳಿಂದ ಸಾಂಪ್ರದಾಯಿಕ ಕೃಷಿಯ ಜೊತೆಗೆ ತಮ್ಮದೇ ಆದಂತಹ ಒಂದು ಇತ್ತೀಚಿನ ಏನು ನವೀನ ತಂತ್ರಜ್ಞಾನಗಳಿದ್ದಾವೆ, ನವೀನ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಮುಖ್ಯವಾಗಿ ಬೇರೆ ಬೇರೆ ಬೆಳೆಗಳನ್ನು, ನೀರಾವರಿ ಏನು ಇದೆ, ಜೊತೆಗೆ ಒಣ ಬೇಸಾಯದ ಭೂಮಿ ಕೂಡ ಇದೆ. ಹೀಗಾಗಿ ಇವರ ಕೃಷಿ ಸಾಧನೆಯಾಯಿತು, ಹೆಚ್ಚಿನ ಇಳುವರಿಯಾಯಿತು. ಕೃಷಿಯಲ್ಲಿ ಸುಸ್ಥಿರ ಬದುಕನ್ನು ನಡೆಸುತ್ತಿರುವಂತಹ ಈ ಲಕ್ಕಪ್ಪಗೌಡರ ಕೃಷಿ ಬದುಕನ್ನು ನೋಡಿ ಕೃಷಿ ವಿಶ್ವವಿದ್ಯಾಲಯ ಇವರಿಗೆ ಕೃಷಿ ಪಂಡಿತ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಕೃಷಿ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ಕೃಷಿ ಹೇಗೆ ಮಾಡಬೇಕು, ಯಾಕೆ ನಷ್ಟ ಆಗ್ತಾ ಇದೆ, ಯಾವ ರೀತಿ ಕೃಷಿಯನ್ನು ಮಾಡಿದರೆ ರೈತ ಬಾಂಧವರು ಒಳ್ಳೆಯ ಬದುಕನ್ನು ನಡೆಸಬಹುದು ಎಂಬಂತಹ ಒಂದು ವಿಚಾರವನ್ನು ಅವರಿಂದ ತಿಳ್ಕೊಳ್ಳೋಣ. ಲಕ್ಕಪ್ಪಗೌಡರ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಹಾಗೆಯೇ ನಮಸ್ಕಾರ. ಹೇಳಿ ಗೌಡ್ರೆ, ಈಗ ತಮ್ಮದು ಕೃಷಿ ಬದುಕು, ತಾವು ಹಿರಿಯರಿಂದ ಕೊಟ್ಟಂತಹ ಭೂಮಿಯನ್ನು ತಾವು ಉಳಿಸಿಕೊಂಡು ಅದನ್ನು ಮತ್ತಷ್ಟು ಬೆಳೆಸಿಕೊಂಡು ತಾವು ಕೃಷಿ ಬದುಕನ್ನು ಮಾಡ್ತಾ ಮಕ್ಕಳಿಗೆ ಕೃಷಿ ಜ್ಞಾನವನ್ನು ಕೊಡ್ತಾ ಇದ್ದೀರಿ, ಯಾಕೆ ತಮಗೆ ಈ ರೀತಿಯಾದಂತಹ ಒಂದು ಕೃಷಿಯಲ್ಲಿ ಆಸಕ್ತಿ ತಮಗೆ? ಸರ್, ನಾವು ಮೊದಲಿಂದ SSL ಪಾಸ್ ಆಗೋಣ ಸ್ಕೂಲ್ ಬಿಟ್ಬಿಟ್ಟಿವಿ ಸರ್. ಸ್ಕೂಲ್ ಬೇಡ, ಮನೆ ಮುಂದೆ ಓದೋಕೆ ಮನೆ ಬೇಡ, ಭೂಮಿ ಒಂದು 25 ಎಕರೆ ಐತಿ, ನೀವೊಬ್ರೇ ಮತ್ತೆ ನೀವು ಬಿಟ್ಟ ಬದ್ಲಿಯಾರು ಮಾಡೋದಿಲ್ಲ, ನೀವೇ ಮಾಡಿಕೊಂಡು ಹೋಗ್ಬೇಕು, ಈಗ ಲೇಬರ್ಗಳು ಮಾಡೋದಿಲ್ಲ ಅಂತ ಅಂದ್ರೆ ಸ್ಕೂಲ್ ಬಿಡಿಸಿದ್ರೆ ಸರ್. 10ನೇ ಕ್ಲಾಸ್ ಓದಿರಿ ಸಾಲಿ? SSL ಪಾಸ್ ಆಗಿಬಿಟ್ಟಿನಿ ಸರ್. ಎಷ್ಟನೇ ವರ್ಷಕ್ಕೆ ಹಿಂದದ, ಯಾವ ವರ್ಷದಲ್ಲಿ ಸರ್? ಅಂದಾಜ್ ಜಾಸ್ತಿ ಬಿಡ್ರಿ ಸರ್. ಈಗ ನಮಗೆ ಅಂದಾಜು ವಯಸ್ಸು ಎಷ್ಟೀಗ? ಈಗ ನನಗೆ 70 ಜನವರಿಗೆ 76 ಸರ್. ಅಂದ್ರೆ ತಮ್ದು ಇದು 40-50 ವರ್ಷದ ಹಿಂದಿನ ಮಾತು. ಸರ್, ಹಿಂದಿನ ಮಾತು ಸರ್. ಅಲ್ಲ, ನಾವು ಬಿಟ್ಟ ಮೇಲೆ ಅಲ್ಲೇ ಒಂದು ಮತ್ತೆ ಬಾಯಿ ತೋಡಿಸಿದ್ರು, ನೀರಿದ್ದಿಲ್ಲಲ್ರ ಅವಾಗ, ನೀರಾವರಿ ಇದ್ದಿಲ್ಲ, ಬಾಯಿ ತೋಡಿ ನೀರು ಬಿತ್ತು. ಅಷ್ಟೇ ಸ್ವಲ್ಪ ಬಾಯಾಗ ಇಲ್ಲಿ ಬಾಯಿ ತೋಡದಲ್ಲಿ 4 ಎಕರೆ ಇತ್ತು ಜಮೀನು, ಬಾಯಿ ತೋಡದಲ್ಲಿ. ಅಲ್ಲಿ ಮತ್ತ ಅದು ಹೈಬ್ರಿಡ್ ಜೋಳ ಮಾಡ್ತಾರಿ, ಲಗಟ್ಟಿ ನೀರ್ ಎತ್ತಿ ಹಾಕ್ತಾರ, ಅವಾಗ ಇಂಜನ್ ಇದ್ದಿದ್ದಿಲ್ಲ, ಲಗಟ್ಟಿ ನೀರ್ ಎತ್ತಿ ಹಾಕಿ ಹೈಬ್ರಿಡ್ ಜೋಳ, ಕಾಯಿಪಲ್ಲೆ, ಬದನೆಕಾಯಿ, ಬೆಂಡೆಕಾಯಿ ಇಂತ ಕಾಯಿಪಲ್ಲೆ ಎಲ್ಲ ಮಾಡಿ ಸಂತಿಗಳಿಗೆ ಹೊಡಿತೀವಿ ಸರ್. ಸಂತಿಗಳಿಗೆ ಮಾರ್ಕೆಟ್ಗೆ ಕಾಯಿಪಲ್ಲೆ ಚಲೋ ಅಂತ ಹೊರತ ಸ್ವಲ್ಪ ಹಂಗ್ ಜಾಸ್ತಿ ಹಾಕಂತ ಹೋದ್ರೆ ಆಯಿಲ್ ಇಂಜನ್ ಮಾಡಿದ್ರು. ಮೊದಲು ಲಗಟ್ಟಿ ಬಿಟ್ಟು ಮತ್ತೆ ಇಂಜನ್ ಆಯಿಲ್ ಇಂಜನ್ ಮಾಡಿದ್ವಿ ಸರ್. ಡೀಸೆಲ್ ಹಾಕಿ ಆಯಿಲ್ ಇಂಜನ್ ಆದ್ಗಳ ಮತ್ತೆ ಒಂದು ಮತ್ತೆ ಬೆಳೆ ಗಿಳೆ ಬೆಳೆದ್ ಮತ್ತೆ ಸ್ವಲ್ಪ ಒಂದು ಕೈಯಾಗ ರೊಕ್ಕ 4 ರೂಪಾಯಿ ಆದ್ಗಳ ಮತ್ತೆ ಅದ್ ಬಾಜುನೆ 1 ಎಕರೆ ಹೊಲ ತಗೊಂಡ್ರಿ ಸರ್. ಕಾಯಿಪಲ್ಲೆ ಕೈ ಹಿಡಿದ್ ನಿಮಗೆ ಮತ್ತೆ ಬೆಳೆಗಳು ನಿಮಗೆ? ಕಾಯಿಪಲ್ಲೆ ಹೈಬ್ರಿಡ್ ಜೋಳ ಕೈ ಹಿಡಿದ್ರು ಸರ್ ಎಲ್ಲ. ಇವು 1 ಎಕರೆ ಹೊಲ ತಗೊಂಡ್ ಮತ್ತೆ ಸ್ವಲ್ಪ ಜಾಸ್ತಿ ಆಯ್ತು, ಎಲ್ಲ ಹಿಂಗೆ ಬರ್ತಾ ಹಿಂಗೆ ಕರೆಂಟ್ ನಾರಿಗೆ ಪರಿಚಯ ಆಗಿ ಒಂದು ಕರೆಂಟ್ ನ ತಗೊಂಡ್ಬಿಟ್ಟಿವ್ರಿ ಪಂಪ್ ಸೆಟ್. ಅವ್ರು ಡೀಸೆಲ್ ಹಾಕಿ ಆಯಿಲ್ ಇಂಜಿನ್ ಹೊಡಿತಿದ್ರಿ? ಎಲ್ಲ ಹಾಕ್ಯಾರ, ನಮಗ್ ಸ್ವಲ್ಪ ಪರಿಚಯ ಇದ್ದಾರಿದ್ರಿ. ಕೆಬಿಗೆ ಹೋಗಿ ನಾವು ಬೆಟ್ಟ ಆದ್ಮ್ಯಾಕ ಒಂದು ಕರೆಂಟ್ ಮೋಟರ್ನ ತಗೊಂಡಿವ್ರಿ. ತಗೊಂಡ್ ಮತ್ತೆ ಶೇಂಗಾ ಬೆಳೆಕೈತಿವ್ರಿ, ಉಳ್ಳಾಗಡ್ಡಿ ಬೆಳೆಕೈತಿದ್ರಿ. ಅವಾಗ ಲೇಬರ್ ಸಿಗ್ತ ಸರ್ ಅವಾಗ. ಈಗಿನ್ಕಿನ್ ಅವಾಗ ಲೇಬರ್ ಸಿಗ್ತಾರ, ಕರೆಂಟ್ ಗಿರೆಂಟ್ ಎಲ್ಲ ತಗೊಂಡ್ ಎಲ್ಲ ಮಾಡಿ ವರ್ಷ ಎಷ್ಟು ಜಾಸ್ತಿ ವರ್ಷ ಒಂದು ಅವಾಗೇನು ಸಸ್ತ ಅಲ್ರಿ, ವರ್ಷ ಒಂದು 50,000 60,000 50,000 60,000 ಹಿಂಗ ಬೆಳೆದ್ರಿ. ಅವಾಗ ಭೂಮಿನ ಆದ್ರೆ ಎಷ್ಟೇ ರೀ, ಅವಾಗ 10,000 12,000 ಒಂದ್ ಎಕರೆ. ಹೌದು, ಸಸ್ತಾ ಅವಾಗ ರೊಕ್ಕ ಇರ್ತಿದಿಲ್ಲ ಮನೆಗೆ. ಈಗಿನ ರೇಟ್ ಆಗಿನ ರೇಟ್ ಬಹಳ ಫರ್ಕ್ ಇತ್ತಲ್ರಿ ನೋಡ್ರಿ. ಒಬ್ಬೊಬ್ಬರ ಮನೆಗೆ ಈಗ 50,000 10,000 ಬೆಳಿತಪ್ಪ ಅಂತಂದ್ರೆ ದೊಡ್ಡ ರೊಕ್ಕದ ಅವಾಗ. ಅವಾಗ ಅದೇ ರೊಕ್ಕದಾಗ ಉಳಿತೀವಿ ಸರ್, ಎಲ್ಲ ಸಂಸಾರ ಮಾಡಿಕೆ ಅದೇ ರೊಕ್ಕದಾಗ ಉಳಿಸಂತ ಹೋಗ್ತಾರೆ, ನಾವ ನಮಗೆ ದಾಸ ಅದ ಸರ್. ಹೌದು. ಆ ನಂತರ ಬೆಳಗ್ಗೆ ಎರಡೂವರೆ ಸ್ವಲ್ಪ ಹಂಗೆ ರೊಕ್ಕ ಇದಿಟ್ಟು ಮತ್ತೆ ಒಂದೆರಡು ಎಕರೆ ತಗೊಂಡಿವ್ರು ಭೂಮಿ. ಮೂರ್ ಎಕರೆ ಖರೀದಿ ಆಯ್ತು. ಮೂರ್ ಎಕರೆ ಮತ್ ಮೊದಲದೊಂದು ನಮ್ಗೆ ನಾಲ್ಕು ಎಕರೆ ಇತ್ತರಿ, ಏಳು ಎಕರೆ ಅಂದ್ರೆ ಅದು ಪಂಪ್ ಬಾಯಿ ಇದ್ದಲ್ಲಿ ಬೇರೆ ಕಡೆ ಕಿತ್ತು ಬಿಡ್ರಿ. ಹೌದು, ಬೇರೆ ಕಡೆ ಇತ್ತು, ಬಾಯಿ ನೀರು ಇದ್ದಿದ್ದಲ್ಲ ಅಲ್ಲಿ ಇದ್ದಿದ್ದಿಲ್ರಿ, ನಾಲ್ಕು ಎಕರೆ ಇತ್ತು. ಹೌದು. ಅವ್ರ ಅಪ್ಪ ಅವ್ರು ಮಾಡಿದ್ದದು ಬಾಯಿ ಇದ್ದಲ್ಲಿ ಭೂಮಿ. ಅದೆಲ್ಲ ಮಾಡಿಕ ಅಂತ ಹೋಗ ಕಲ್ಕ ಹಂಗೆ ವರ್ಷಕಿಟ್ಟು ವರ್ಷಕಿಟ್ಟು ವರ್ಷಕಿಟ್ಟು ಜಾಸ್ತಿ ಆಯ್ತರಿ. ಎಸ್ ವಿ ಎಸ್ ಮ್ಯಾನೇಜರ್ ಅಂತ ಒಬ್ಬ ಜೋಶ್ ಅಂತ ಹೇಳಿ ಬಂದಿದ್ದಾನೆ ಸರ್. ಇಲ್ಲಿ ನಮ್ಮ ತೋಟದ ಮುಂದಲಿಂದ ಆಯ್ತು ಬಸಾಪುರ ಹೋಗ್ತದ ದಾರಿ. ಹೌದು, ಬ್ಯಾಂಕಿಗೆ ಹೋಗ್ತಿದ್ದ. ಪಾರ ಅಲ್ಲಿ ನಮ್ಮ ಮನೆ ಮುಂದೆ ದಾರಿ ಹೋಗ್ತದ್ರಿ. ಅಲ್ಲಿ ಅವ್ರಿಗೆ ಸಾಲ ವಸೂಲಿಕೊಂಡು ಹೋಗಿದ್ರ ಅವ್ರು ಬಸಾಪುರಕ. ವಾಪಸ್ ಬರೋ ಕಾಲಕ್ಕೆ ಜಗ್ಗಿ ಮಳೆ ಆಗಿ ಬಿಟ್ರೆ ಸರ್ ಅವ್ರಿಗೆ. ಹೌದು. ಆ ಮಳೆ ತುಗೋಸಿಲ್ಲ ಮನೇಲಿ ನಿಂತರ ಅವ್ ಮನೆಗ್ ನಾವ್ ಹಿಂಗ ಕಟ್ಟಡ ಹಾಕಿದಿಲ್ರಿ, ಜೋಪಡಿಗಳು ಹಾಕಿದಿವ್ರಿ ಅವಾಗ ಸಣ್ಣ ಮನೆಗಳು ಹಳ್ಳಿಗ ಜೋಪಡಿ ಹಾಕಿದಿರಿ. ಅವಾಗ ಬಂದ ಪಾಪ ತೋಸಿ ಕಡೆ ಬೇರೆ ಸರ್ ನೀವು ಯಾರ ಕಡೆ ಬೇರೆ ಹೆಂಗಿವ್ರಿ ನಾವು ಕರೆದವ್ರಿ. ಹೌದು. ಹಿಂಗ ಬ್ಯಾಂಕಿನ ಮ್ಯಾನೇಜರ್ ಹಿಂಗ ಇದಕ್ಕೆ ಹೋಗಿದ್ವಿ ತೋಸಿ ಬರ್ರಿ ಬರ್ರಿ ಅಂತೇಳಿ ಮತ್ ಮನೆಗ್ ಕರೆದು ಆ ಬಟ್ಟೆ ಗಿಟ್ಟೆ ಸ್ವಲ್ಪ ಲುಂಗಿ ಹಿಂಗಿ ಚಲೋ ಕೊಟ್ಟ ನೀರ್ ತೊಯ್ದು ಬಟ್ಟೆ ಬಿಡ್ರಿ ಅವ್ನ ಹಿಂಡಕಮ್ಮ ಅಂತೇಳಿ ಲುಂಗಿ ಕೊಟ್ಟು ಅವ್ರಿಗೆ ಚಳೆ ಕಾಯಿಸಿ ಮತ್ತೆ ಚಾಗಿ ನಾಷ್ಟ ಮಾಡಿ ಕುಡಿಸಿದ ಬಹಳ ಖುಷಿ ಆದ್ರ ಅವ್ರು ಮ್ಯಾನೇಜರ್ ಖುಷಿ ಆದ್ರ ನೀವು ಬ್ಯಾಂಕ್ನಾಗ ಸಾಲ ಎಷ್ಟು ಮಾಡ್ರಿ ಅಂತ ಕೇಳಿದ್ರ ಅವ್ರು. ಏ ಇಲ್ರಿ ಸರ್ ಬ್ಯಾಂಕ್ನೇ ಮಾಡ್ಬೇಡ ಅಂತ ಹೇಳ್ರ ನಮ್ಮ ಬ್ಯಾಂಕ್ನಾಗ ಸಾಲನೇ ಮಾಡಿಲ್ಲ ನಾ ಬ್ಯಾಂಕ್ ತರಿಸಿ ಹೋಗಿಲ್ಲ ಅಂದ್ರ. ಹೌದು ಹೌದು. ಏನು ಸಾಲ ಮಾಡಬಾರ್ದು ಅಂತ ನಮ್ಮ ಹಿರಿಯರ ಮಾತು. ಹಿರಿಯರ ಮಾತಾಡ ಬ್ಯಾಂಕ್ನಾಗ ಸಾಲ ಮಾಡ್ಬಾರ್ದು ಅಂತ ಮಾತಾಡ್ತಾರೆ. ಏ ಇಲ್ರಿ ನಾ ಕೊಡ್ದು ಬರ್ರಿ ನಿಮ್ಮಂತ ಒಳ್ಳೆ ರೈತರು ಸಾಲ ತಗೋಬೇಕ್ರಿ ಸಾಲ ತಗೋಬೇಕು. ಇಲ್ರಿ ಬ್ಯಾಡ್ರಿ ಸರ್ ಅಂತಂದ್ರೆ ಆತ ಬಹಳ ಕುಂದ್ರಿಸಿ ಹೇಳಿದನ್ರಿ ಮನ್ಯಾಗ. ನೀವು ಬಡ್ಡಿ ಹೊರಗೆ ತರ್ತಿರಲ್ಲ ಎಷ್ಟಾಗ್ತದ ಇಷ್ಟ ಆತ್ರಿ, ಇವ್ ಹತ್ತು ಸಾವಿರಕ್ಕೆ ಇಷ್ಟ ಆತದ, ಇಪ್ಪತ್ ಸಾವಿರಕ್ಕೆ ಇಷ್ಟ ಆತದ ತಗೊಂಡ್ ನಾವು ಮಾಡಕೈತಿ. ಅದು ಬಹಳ ಕಡಿಮೆ ಬರ್ತದ ಬಡ್ಡಿ, ನಾ ಕೊಡ್ತೇನೆ ಬರ್ರಿ ಸಾಲ ಕೊಡ್ತೀನಿ ನಿಮ್ಗೆ ಒಂದ್ ಲಕ್ಷ ಅಂದ್ರೆ ಹೌದು ಒಂದ್ ಲಕ್ಷ ನಾವು ಊಟ ಜಲಮುಖ ಮಾಡಿಲ್ಲ ಮಾಡ್ಬೇಡ ಏನು ಇಪ್ಪತ್ ಸಾವಿರ ಕೊಡ್ರಿ ಅಂದಿವ್ರಿ. ಇಪ್ಪತ್ತೆ ನಾವು ನೋಡೋರು ಇಪ್ಪತ್ ಸಾವಿರಕ್ಕೆ ಎಷ್ಟಾಗ ಸರ್ ಬಡ್ಡಿ ಒಂದ್ ಸಾವಿರದ ಆರ್ನೂರ ಏನ ಆತಿರಿ ಒಂದ್ ವರ್ಷಕ್ಕೆ ಸರ್. ನೋಡ್ರಿ ಲೆಕ್ಕ ಬಡ್ಡಿ ಸ್ವಲ್ಪ ಬಹಳ ಡಬಲ್ ಉಳಿತಾಯ ಆಗ್ತಲ್ ನಮಗ ಅವಾಗ ಆಶೆ ಬಿಟ್ಟಿರಿ ನಮಗ. ಏ ಮತ್ ಬ್ಯಾಂಕ್ ಸಾಲ ಮಾಡ್ಬೇಕಪ್ಪ ಅನುಕೂಲ ಮಾಡ್ಬೇಕು ಕರೆಕ್ಟ್ ಕಟ್ಕೊಂತಿದ್ರೆ ಬ್ಯಾಂಕ್ ಸಾಲ ಚಲೋ ಅಂತೇಳಿ ಮಳೆ ವರ್ಷ ಒಂದ್ ಲಕ್ಷ ಮಾಡಿದಿವ್ರಿ. ಕೊಟ್ರೆ ಮತ್ತೆ ಕರೆಕ್ಟ್ ಬಡ್ಡಿ ಗಿಡ್ಡಿ ಕಟ್ಕೊಂತಿದ್ವಿ ಮತ್ತೆ ಹಂಗಿದ್ರೆ ಏನೋ ಒಂದ್ ಹೊಲ ಬಂತ್ರಿ ಬಗಲಾಗ. ಹೌದು. ಆ ಮ್ಯಾನೇಜರ್ಗೆ ಬಗಲ ಒಂದ್ ಹೊಲ ಬಂದ ತಗೊಂತೀರಿ ಎರಡ್ ಲಕ್ಷ ಕೊಡ್ರಿ ಅಂದಿ. ಇಲ್ಲ ನಿಮ್ ಮನೆಗೆ ಎಸ್ ಬಂದಿರಿ ನಾಲ್ಕು ಜನ ಇವಿ ತಂದ ಐದ್ ಜನ ಮನ್ಷಾಗ ಇಟ್ಟು ಭೂಮಿ ಮನ್ಷಾಗ ಹತ್ತತ್ತು ಎಕರೆ ಸನ್ಯಾಗ ಐದೈದ ಏಳು ಎಂಟು ಎಕರೆ ಸನ್ಯಾಗ ಕಾಟದ ಮನ್ಷಾಗ ಒಂದೊಂದ್ ಲಕ್ಷ ಕೊಡ್ತೀವಿ ಅಂದ್ರೆ ಬೇಡ ಬೇಡ ನಮ್ಗೆ ಎರಡು ಲಕ್ಷ ಕೊಡ್ರಿ ಮುಂದ್ ನೋಡಮ್ ಅಂತ. ಹೌದು. ಕೊಟ್ಟು ಎರಡು ಲಕ್ಷ ಮತ್ತೆ ಭೂಮಿ ಖರೀದಿ ಮಾಡಿದ್ರಿ. ಬ್ಯಾಂಕ್ ಮಾಡಿಕೊಂಡ್ ವರ್ಷ ಎರಡು ವರ್ಷ ಹೇಳ್ಕೊಂಡು ಒಟ್ಟು ನಮ್ಗೆ ಇಪ್ಪತ್ತೈದು ಎಕರೆ ಐವತ್ತು ಎಕರೆ ತಂದಿ ನಿಸಿದ್ರಿ ನೋಡ್ರಿ. ಡಬಲ್ ಆತು ಹಿರಿಯರ್ದು ಇಪ್ಪತ್ತೈದು ನಿಮ್ ಕೈ ಮೇಲೆ ಇಪ್ಪತ್ತೈದು ಐವತ್ತು ಎಕರೆ ಭೂಮಿ ಆತು ಡಬಲ್ ಆಯ್ತು ನೋಡ್ರಿ. ಅವ ಕರೆಕ್ಟ್ ಬ್ಯಾಂಕ್ ಕಟ್ಕೊಂತಿದ್ವಿ ನಮ್ಗ ಅವ್ರ ಬ್ಯಾಂಕ್ ಬೇರೆ ಗೋಲ್ಡ್ ಫಾರ್ಮರ್ ಅಂತ ಒಂದ್ ಬಿರುದು ಕೊಟ್ರ ಸರ್ ಒಳ್ಳೆ ರೈತರು ಅಂತೇಳಿ. ಒಳ್ಳೆ ರೈತರು ಮಾಡಕತ್ತಾರ ಅಂತೇಳಿ. ಆ ನಂತರ ಶೇಂಗಾ ದೊಡ್ಡ ಬೆಳೆ ಬೆಳೆಯಕಾಯ್ತು ನಾವು ಎಲ್ಲರಕ್ಕಿನ್ನ ಮೊದಲಾಗ್ತದ್ರು ಶೇಂಗಾ ನಾವು ಬಸವನ್ ಜಯಂತಿ ಅಂತೀವಿ ನೋಡ್ರಿ ಬಸವನ್ ಜಯಂತಿ ಶೇಂಗಾ ಬಿತ್ತೂರಿ ನಾವು ಸರ್ ಬಸವಂತಿ ಅಂತ ಬ್ಯಾಸಗಿ ಬರ್ತದ ನಮ್ಮ ಜರಳೆ ಜಾತ್ರೆ ಮಾರ್ಚ್ ಜರಳೆ ಜಾತ್ರೆ. ಹೌದು ಜರಳೆ ಜಾತ್ರೆ ಆತದ ಕೀರ್ತಕ್ ಮಳೆ ರೀ ಕೀರ್ತಕ್ ಮಳೆ ಕೀರ್ತಕ್ ಮಳೆಗ ಶೇಂಗಾ ಬಿತ್ತ ಬಿಡ್ತೀವಿ ಫಸ್ಟ್ ಅವ್ ಶೇಂಗಾ ಸರ್ ಏನು ಜನರೆಲ್ಲ ರೋಣಿ ಮಳೆಗೆ ಏನು ಬಿತ್ತರಲ್ರಿ ಈಗ ಬಿತ್ತಾಗ ಅಷ್ಟೊತ್ತಿಗೆ ಇವ್ ಶೇಂಗಾ ಬರ್ತಾರ. ಹೌದು. ಆ ಶೇಂಗಾ ಜೊತೆಗೆ ಮತ್ತೆ ಎರಡನೇ ಬೆಳೆ ಸೂರ್ಯಪಾನ ಹಾಕ್ತೀವ್ರಿ ಸರ್ ಶೇಂಗಾ ತಕ್ಕಂಡ್ ಸೂರ್ಯಪಾನ ಆತದ ಸೂರ್ಯಪಾನ ಎರಡನೇ ಬೆಳೆ ರೀ ಸರ್ ಸೂರ್ಯಪಾನ ತಕ್ಕ ಮೂರನೇ ಬೆಳೆ ಸಜ್ಜೆ ಹಾಕ್ಬಿಡ್ತೀವ್ರಿ ಸರ್. ಹೌದು. ಅಂದ್ರೆ ಇಲ್ಲಿ ಬಗಲಾಗ ಎಂಟು ಎಕರೆ ಆಗಿತ್ತಲ್ರಿ ನಾಲ್ಕು ಎಕರೆ ಮೂರು ಬೆಳೆ ಮಾಡ್ತೀವ್ರಿ. ಹೌದು. ಇನ್ನ ನಾಲ್ಕು ಎಕರೆ ಎರಡು ಬೆಳೆ ಮಾಡ್ತೀವ್ರಿ ಯಾಕಂದ್ರೆ ಅದು ಕಾಲ್ಗಾಯ ಆಗ್ಬೇಕಲ್ರಿ ಕಾಲ್ಗಾಯ ಆಗ್ಬೇಕಲ್ಲ ಮೂರ್ ಎಕರೆ ಮಾಡ್ತೀವ್ರಿ ಅಷ್ಟಾದ್ರೆ ಬಹಳ ಅನುಕೂಲ ಆಯ್ತು ನಮಗ್ ಭೂಮಿ ತಾಯಿ ಬಹಳ ಕೈ ಬಹಳ ಎತ್ತಿ ಹಿಡಕೈತಿ ಸರ್. ಉಳ್ಳಾಗಡ್ಡಿ ಅದು ಬೆಳಿತಿತ್ತು ಬಹಳ ಎತ್ತಿ ಜನರು ಏನಾದ್ರೆ ಊರಕ್ ಬೇಕಾದ್ರೆ ಬಾಯಿ ಉಳಿದು ಬಂದ್ರು ಅವ್ರು ಜನರೇ ಮಾಡ್ತಿಲ್ರ ಕೆಲಸ ಜನರು. ಹೌದು ನೋಡ್ರಿ ಸುಮ್ನೆ ಅದನ್ನ ಮಾಡ್ತಾರಪ್ಪ ಅವ್ರು ಏನೋ ಮಾಡ್ತಾರ ಬಿಡು ನಾವ್ ಅಂದೆ ರೈತರು ಒಬ್ಬರು ನೋಡಿ ಒಬ್ರು ಕಲ್ಕೋಬೇಕು. ಈ ಕಲ್ಕೊಳ್ಳಲ್ರಿ ಕಲ್ಕೊಳ್ಳಲ್ಲ ಒಂದ್ ನಾಲ್ಕು ವರ್ಷ ಆದ್ರೆ ಬಸಾಪುರದವ್ರು ಮುದುಕಪ್ಪ ಅಂತೇಳಿ ನಾನು ನೋಡಿ ಕಲ್ಕಂದ್ರಿ ಸರ್ ಅವ್ರು. ಅವ್ರು ನನ್ ನೋಡಿ ಶೇಂಗಾ ಬಿತ್ತಿ ಬಿತ್ತರಪ್ಪ ಈ ಟೈಮ್ ಬಿತ್ತರಿ ಚಲೋ ಆಗ್ತ ರೋಗ ಬರದಲ್ಲ ಆತ ಟೈಮ್ ಲೇಬರ್ ಸಿಗ್ತಾರ ಇಳುವರಿನ ಚಲೋ ಆಗ್ತದ ರೇಟ್ನ ಸಿಗ್ತದ ಅಂತ ಹೇಳಿದ್ರೆ ಅವ್ರನ್ನ ಮಾಡಿ ಅವ್ರನ್ನ ಚಲೋ ಮಾಡಿದ್ರೆ ಒಕ್ಕಲ್ತಾರ ಈಗ ನಮ್ದು ಒಣ ಬೇಸಾಯ ಇದ್ದಲ್ಲಿ ನಾವು ತೊಗರಿ ಬಿತ್ತದವ್ರಿ ಸರ್, ತೊಗರಿ. ಹೌದೌದು, ಒಣ ಬೇಸಾಯ ಮತ್ ನೆರಳ ಮಳೆ ಬಂದಾಗ ತೊಗರಿ ಆತತ್ತಿ, ಇಲ್ಕಂದ್ರ ತೊಗರಿ ಸ್ವಲ್ಪ ಕಡಿಮೆ ಆತತ್ರಿ. ಹೌದು, ಒಂದ್ ಒಣ ಬೇಸಾಯ 15 ಎಕರೆ ಐತ್ರಿ, ಅದ್ರಾಗ ಅರ್ಧ ತೊಗರಿ ಆಗ್ತದ್ರಿ, ಅರ್ಧ ಸಜ್ಜೆ ಆಗ್ತವ್ರಿ. ಹೌದು, ಅಲಸಂದಿರಿ, ಅಲಸಂದಿ ತೊಗರಿ ಅಲಸಂದಿ ಆಗ್ತದ್ರಿ. ಕಾಳು ಕಡಿ ಎಲ್ಲ ಆತಿದ್ರಿ, ಕಾಳು ಕಡಿ ಎಲ್ಲರ ಅಲಸಂದಿ ನೆವಣಿ ಹೆಸರು ಉಳ್ಳಿ ಸಹಿತ ಆಗ್ತದೆ ಸರ್ ಎಲ್ಲ. ಈಗ ಹೊರಡಿ ಮತ್ತೆ ಬೆಳೆದಷ್ಟು ಉಳ್ಳಿ ಗಿಳಿ ಎಲ್ಲ ಕಾಳು ಕಡೆ ಹಾಕೋರು ಬಹಳ ಬೆಳಿತಿವ್ರು ನಮ್ಗೆ. ಹೌದು, ಬೇಕು ಈಗ ಕಾಳು ಕಡೆ ಹಾಕೋದ್ ಕಡಿಮೆ ಮಾಡ್ರಿ, ನಾವ್ ಆದ್ರನ ಹಾಕ್ತೇವೆ ಸರ್. ಯಾಕಂತಾರ ಹೊರಡಿ ಅದು ಮಳೆಗೆ ಬೆಳೆದಲ್ರಿ. ಹೌದು, ಕಂಪಲ್ಸರಿ ಕಾಳು ಕಡೆಗೆ ಹರಕ್ಲಾತ್ರಿ ನಮ್ಗೆ. ಅಲ್ಲ, ಬೇಗ ಮನೆಗೆ ಕಾಳು ಕಡೆ ನಿಮ್ ಬ್ಯಾಳೆಗ ಬೇಕಲ್ಲ ಒಳ್ಳದ ಕೆಟ್ಟದಕ್ಕ ನಮಗ್ ಮತ್ತೆ ಮನೆಗೆ ಬಹಳ ಅನುಕೂಲ ಸರ್. ಈಗ ಕೊಂಡ್ಕೊಂಡ್ ಬರೋದಕ್ಕೆ ಆದಲ್ಲ, ಬಹಳ ಅನುಕೂಲ ಸರ್ ಅದು. ಹೌದೌದೌದೌದೌದು, ಮತ್ತ ಹಿಂಗ ಮೇಸ್ತ ಏನ್ ಮಾಡ್ತಾರಿ, ಒಂದ್ 4 ಟಗರ್ಮರಿ ಬಗಲಾಗ ಬಾಜು. ಹೌದು, ಟಗರ್ ಮರಿ ಸಾಕಿ ಅವನು ಮನೆ ಕಟ್ಟದಲ್ಲ ಮೇಯ್ಸತ್ತ. ಮೇವು ನೀರು ಹೊಲ್ದ ಒಂದ್ ಡೋಣ ಕೊಟ್ಟು ಕರಿಕೆ ಮೇಯೋದು ಅವನ್ನ ಹಾಕಾದ್ರೆ ಅವನ ಅನುಕೂಲ ಆಗ್ಬಿಡ್ತಾರ ನಮ್ಗೆ. ಒಂದ್ರ ಜೊತೆ ಇನ್ನೊಂದು ಒಂದ್ ಮತ್ತೆ ಕೋಳಿ ರೀ, ಮತ್ತೆ ಒಂದ್ 20-30-40 ಕೋಳಿ ರೀ ಮನೆಗೆ. ಹೌದು, ನಿಮ್ ಮನೆ ಕೋಳಿನ ಅದಾವ? ಕೋಳಿ ಜಗ್ಗ್ಯಾರ ಸರ್, ಈ ಒಂದ್ ವರ್ಷ ಅಂತಂದ್ರೆ ಒಂದ್ 100-200 ಕೋಳಿ ಮಾರ್ತವ್ರಿ. ಹೌದು, ಮನ್ಯಾಗ ಸ್ವಲ್ಪ ಸಂಜೆ ಮಾಡಿ ಊಟ ಮಾಡಿ ಬಿಡ್ತಾರ, ಊಟ ಮಾಡಿದ ಹಾಕಿ ತಿಂದ ಬಿಡ್ತಾವ್ರಿ. ಹೌದು, ನಮ್ಗೆ ಎರಡು ಕಣಕ್ಲ ಅದ ಕೋಳಿ ಲಾಭನ ಆತದ, ಆನಂತರ ಹುಳು ಪುಟ್ಟಿನ ಮನೆ ಸೇರಿಸಿ ಬರ್ಗುಡಂಗಿಲ್ರಿ. ಅವು ಬೇಕು ಸಣ್ಣ ಪುಟ್ಟ ಹುಳ ಚೋಳು ಹಾವುಗಳ ಬರ್ಗುಡಂಗಿಲ್ರಿ, ಶಬ್ದ ಮಾಡ್ಬಿಡ್ತಾವ್ರಿ ಅವರು. ಹಾ, ನಮಗೇನ ಎಚ್ಚರಿಸ್ತದ? ಯಾ ಎಚ್ಚರಿಸ್ತಾರೆ, ಶಬ್ದ ಮಾಡ್ಬಿಡಿ, ಎಬ್ಸಿ ಬಿಡ್ತಾರೆ. ಹೌದು, ಏನೋ ಬಂತಪ್ಪ ಅಂತ ನಾವು ಎಚ್ಚರ ಆಗ್ಬಿಡ್ತೀವಿ. ಏನು ಚಲೋ ಆಗ್ತಾರೆ ಅದ್ರಿಂದ. ಈಗ ಕೋಳಿ ಟಗರ್ ಮರಿ ಅಂತ ಮಾಡಿದಲ್ಲ ಸಂಸಾರಕ್ಕೆಲ್ಲ, ನಮ್ ಕಾ ಏನ್ ಎಣ್ಣೆ ಬೆಣ್ಣೆ ಸಕ್ಕರೆ ಬೆಲ್ಲ ತರ ಸಂಸಾರ ಹೋಗ್ಬಿಡ್ತಾರೆ ಮ್ಯಾಗ. ದವಾಖಾನೆಗೆ ಕೊನೆ ಸಂಸಾರ ಹೋಗ್ಬಿಡ್ತಾರೆ. ಈಗೆಲ್ಲ ಬೆಳೆದ್ ಎಂದು ಹೊರಗೆ ಹೊಲಕ್ ಬೆಳಿತೀವ್ರಿ, ನೀರಾವರಿಯಾಗ ಶೇಂಗಾ ಉಳ್ಳಾಗಡ್ಡಿ ಇವೆಲ್ಲ ಬೆಳೆದ್ ಇವೆಲ್ಲ ಹಂಗೆ ಉಳಿಸ್ಕೊಂತೀವಿ ಸರ್. ಬೇಕ್ ಬೇಕ್ ಬೇಕ್ ನೋಡ್ರಿ, ಈಗ 50 ಎಕರೆ ಭೂಮಿ ಆತು, ಹಿರಿಯರ್ದು 25, ತಮ್ ಕೈ ಮೇಲೆ 25-50 ಆತು. ಈಗ ನೀರಾವರಿ ಎಷ್ಟದ ನಿಮ್ದು, ಒಣ ಎಷ್ಟದ ಸರ್? ನೀರಾವರಿ 12 ಎಕರೆ ಐತೆ ಸರ್. ಹ್ಮ್, 12 ಇಲ್ಲಿ ಒಂದು 15 ಎಕರೆ ನೀರಾವರಿ ಐತೆ ಸರ್. 15 ಎಕರೆ ನೀರಾವರಿ. ಹ್ಮ್, ನೀರಾವರಿ ಅಂದ್ರೆ ಲಾಸ್ಟ್ ಹೇಳಿಂಡ್ರಿ ಸರ್. ನೀರು ಕೆನಾಲ್ ನೀರು, ನಮ್ಗೆ ಕೆನಾಲ್ ನೀರ್ರಿ ಲಾಸ್ಟ್ ಹೇಳಿಂಡ್ರಿ. ಸ್ವಲ್ಪ ಜಗ್ಗಿ ಮಳೆ ಆದಾಗ ಬರ್ತಾವ್ರಿ ನೀರು. ಎಲ್ಲರೂ ಬಿಟ್ಕೊಂಡು ಸಾಕಾದ್ಮೇಲೆ ಎಲ್ಲಾರು ಬಿಟ್ಕೊಂಡ್ ಬರ್ಬೇಕಲ್ಲ, ನಮ್ಗೆ ಸುತ್ತರ್ದು ಬರ್ಬೇಕಲ್ರಿ ನೀರ್. ಹೌದು, ಎಲ್ಲರೂ ಸಾಕಾಗಿ ಬೇಡಪ್ಪ ಮುಗಿಸ್ಕೊಂಡು ಈ ಕಡೆ ಕಳಿಸ್ತಾರ ಅವ್ರು. ಯಾವಾಗ ಕಳಿಸ್ದಾಗ ಬರ್ತಾವ ಸರ್? ನಾವು ಪಂಪ್ ಸೆಟ್ ಮಾಡಿವಲ್ರಿ, ನಾವು ನಮ್ಗ ಸ್ವಂತ ನೀರ್ ಅನುಕೂಲ ಆಗ್ಬಿಡುತ್ತೆ ಸರ್. ಅವಾಗ ಬಾಯಿ ಸಣ್ಣದಿತ್ತರಿ, ನೀರ್ ಬರಕ್ ಸ್ವಲ್ಪ ಬರ್ತತ್ರಿ. ಈಗೆಲ್ಲ ಸುತ್ತ ಅಡಿ ನೀರ್ ಆಡತ್ತಲ್ರಿ, ಕೆನಾಲ್ ನೀರ್ ಬಿಡ್ತಾರಲ್ರಿ. ಹೌದು, ಅದು ಒಳಗ ಸೇತಿ ಒಳಕ ನೀರ್ ಬಸ್ತದ್ರಿ. ಹೌದು, ಈಗ ನಮ್ಗ ಅನುಕೂಲ ಆಗ್ಬಿಡುತ್ತೆ, ಬಾಯಿ ದೊಡ್ಡದ್ ಮಾಡ್ಕೇಸ್ ಅದಕ್ಕೆ ಮೋಟರ್ಗಳು ಕೂಸ್ಬಿಟ್ರಿ. ಈಗ ನೋಡ್ರಿ ಲೆಕ್ಕ ಕೊಡ್ರಿ, ಈಗ ಈಗಿನ ಕಾಲದಾಗ ಬ್ಯಾಂಕ್ ಲೋನ್ ಸಿಗದಷ್ಟು ಕಷ್ಟ ಐತಿ, ಹೊಲ ಕೊಂಡ್ಕೊಳ್ಳೋದಷ್ಟು ಕಷ್ಟ ಐತಿ, ಹೆಂಗ್ ಹೇಳ್ತೀರಿ ನೀವು ಈಗಿನ ಸಂದರ್ಭದಲ್ಲಿ ಸರ್? ಈಗಿನ ಸಂದರ್ಭ ಈಗ ಬಹಳ ಬರ್ಕತಿ, ಈಗೆಲ್ರಿ 15 ಲಕ್ಷ 16 ಲಕ್ಷಕ್ಕೆ 1 ಎಕರೆ ಆಗ್ಬಿಟ್ಟವ ಈಗ. ಈಗ ಕೊಂಡ್ಕೋಬೇಕಾದ್ರೆ ತ್ರಾಸರಿ ಅಂತೂ ಏನಾನ, ಅದಕ್ಕ ಕಷ್ಟಪಟ್ಟು ದುಡ್ದು ಏನ್ ರೊಕ್ಕ ಒಂದ್ 2 ವರ್ಷ ಹಂಗೆ ಇಟ್ರೆ ಮತ್ತೆ ಒಂದ್ 20-30 ಲಕ್ಷ ಇಟ್ರೆ ಏನೋ ಒಂದ್ 2 ಎಕರೆ ಮತ್ತೆ ಸಿಗ್ಬೋದ್ರಿ. ಹೌದು, ಅದು ಎಲ್ಲ ಉಳಿಸಿಂದು ಆದ್ರಿ, ಉಳಿಸ್ಬೇಕದನ್ನ ಉಳಿಸಲ್ರಿ. ಜನ್ರು ಈಗ 20 ಲಕ್ಷ ಬಂತಾರ ಆಡದಿಕ್ ದಾಮ್ ದೂಮ್ ಮಾಡ್ಬಿಡ್ತಾರ, ನಮ್ಗೆ ಅಷ್ಟು ಬರ್ತ ಮುಂದೆ ಎಷ್ಟು ಬರ್ತಂತ ದಾಮ್ ದೂಮ್ ಮಾಡ್ಬಿಡ್ತಾರ. ಹೌದು, ಹಿಂಗೆ ಮಾಡಿ ರೈತರು ಲಾಸ್ ಹಾಕಿ ಬಿಟ್ಟಾರ. ಹೌದು ನೋಡ್ರಿ, ಈಗ ರೈತರು ಬಿತ್ತಿದ್ರಂದ್ರೆ ಏನ್ ಬಿಡಿದ್ರಿ, ಎಲ್ಲರು ಒಂದೇ ಬೆಳೆ ಬಿತ್ತಿ ಬಿಡ್ತಾರ. ತೊಗರಿ ಹಾಕಿದ್ರಪ್ಪ ಅಂತಂದ್ರೆ ರಾಜ್ಯ ಬಾಚೆ ಕೊಡ್ತಾರ, ಎಲ್ಲ ಬೆಳೆ ಇರಲ್ಲ ಸರ್. ಹೌದು, ಹಿಂಗಾಗಿ ಜನರು ಬಹಳ ಸೈಂದ ಇಲ್ಕಂತಾರೆ. ನೀರ್ ಬಿಟ್ಟರಂದ್ರೆ ಆಯ್ತು ಹೊಲಕ್ಕೆ ಬೆಳೆದ, ಆ ನೀರಿನಿಂದ ನೀರಂಗ್ ಜಗ್ಗಿ ಬಿಡದೆ ಬಿಡದ ನೀರ್ ಬೆಳೆ ಯಾವಾಗ ನೀರ್ ಬಿಡಬೇಕು ಯಾವಾಗ ಇಲ್ಲ ಅನ್ನೋದು ಅದ ಅನುಭವಬೇಕ್ರಿ. ಹೌದು, ಅದು ನಮ್ಗೆ ಅನುಭವ ಇದ್ರೆ ನಾವು ಯಾವ ಕಾಲದಲ್ಲಿ ಬಿದ್ಬೇಕು ನೋಡಿದ್ರಿ. ಈಗ ನೀವು ಬಸ ಜನತೆಗೆ ನೀವು ಶೇಂಗದ ಕಾಳು ಹಿಡಿದ್ರಪ್ಪ ಅಂತಂದ್ರೆ ಅದು ನಮ್ಮ ಮುಂದೆ ನಮಗೆ ಸೂರ್ಯಕಾಂತಿಗೆ ಕಾಲ್ಗಾಯ ಆತದ. ಆ ಕಾಲ್ಗಾಯ ಆಗ್ತಾರೆ ಸರ್. ಹೌದು, ಹಂಗ ಕಾಲ್ಗಾಯ ಆಗ್ತದೆ ಸರ್. ಬೆಳೆಗೆ ಅನುಕೂಲ ಆಗ್ತದೆ, ಲೇಬರ್ನ ಬರ್ತಾರ ಜಲ್ದಿ ಬಂದ್ರೆ. ಹೌದು, ರೇಟ್ ಸಿಗ್ತಾರೆ ಆ ಟೈಮ್ಗೆ, ಯಾರ್ದು ಬರೋದಿಲ್ಲ ಮಾಲು, ನಮ್ಗೆ ರೇಟ್ ಸಿಗ್ತದ್ರಿ. ಹೆಂಗ್ರಿ ಎತ್ತುಗಳು ಮತ್ತೆ ಟ್ರಾಕ್ಟರ್ಗಳು ಹೆಂಗದವ ನಿಮ್ಮ ಮನೆ ಅನುಕೂಲ? ಈಗ ಟ್ರಾಕ್ಟರ್ ಮಾಡಿವ್ರಿ, ಒಂದ್ 8-10 ವರ್ಷ ಆಯ್ತ್ರಿ. ಹೊರಾಡಿಗಳು ಹೊಡ್ಯಾಕ ಎತ್ತುಗಳು ತಿರುಗಲು ಅಂತೇಳಿ ಲೇಬರ್ಗಳು ಬಸ್ ಸಿಗೋದಿಲ್ಲ. ಎತ್ತಾವ್ರ ನಮಗೆ ಎತ್ತಲ್ಕ ನಡೆದಲ್ರಿ, ಎತ್ತಿರ್ಬೇಕ್ರಿ ಮನೆಗೆ. ಎತ್ತು ಬೇಕು ಮತ್ತೆ ಟ್ರಾಕ್ಟರ್ಗಳು ಬೇಕು, ದೂರ ಊರ ಹೋಗಪ್ಪ ನೀನ್ ಮಾಲ್ ಮಾಡಿ ಮಡಿಕೆ ಹೋಗೋದಕ್ಕ ಅದ್ ಗೊಬ್ಬರ ಹೊಡಿಯೋದಕ್ಕ ಅದಕ್ಕ ಟ್ರಾಕ್ಟರ್ಗಳು ಬೇಕು ಸರ್. ಬೇಕ, ಅನಿವಾರ್ಯ ಬೇಕು, ಅನಿವಾರ್ಯ ಅದಿರ್ ನಡೆದಿಲ್ಲ ಸರ್. ಈಗ ಟೈಮಿಗೆ ಸರಿಯಾಗಿ ನಮ್ಗೆ ಲೇಬರ್ ಹಾಕೊಂಡು ಹೋಗ್ಬೇಕಪ್ಪ ಅಂತಂದ್ರೆ ಮತ್ತೆ ಅವ್ರು ಹೇರ್ಕೊಂಡು ಹೋಗ್ಬೇಕು, ಇಲ್ಲ ಅಂತಂದ್ರೆ ಟೈಮ್ ಆಗ್ಬಿಡ್ತದ ಲೇಬರ್ ಗಿಬರ್ ಹಾಕೊಂಡು ಹೋಗಕ. ಬೇಕಲ್ರಿ, ಕಂಪಲ್ಸರಿ ಬೇಕ್ರಿ ಅದು. ಹೌದು, ಈಗ ಯಾಕಪ್ಪ ಅಂತ ಗಾಡಿ ಮಾಡಿದ್ರೆ ಬರ್ತೀವಿ ಅಂತಾರ ಲೇಬರು. ನಮ್ ತೋಟಕ್ಕೆ ಬರ್ಬೇಕಾದ್ರೆ ಗಾಡಿ ಮಾಡ್ಬೇಕು ಅವ್ರಿಗೆ. ಹೌದು, ಗಾಡಿ ಮಾಡ್ಬೇಕಿಲ್ಲಪ್ಪ ಅಂತಂದ್ರೆ ಏನ್ ಆಗಂಗಿಲ್ರಿ, ಹೋಗ್ ಬರ್ಕ್ ಬಿಸಿಲೈತಿ, ನಮ್ ಕಾಲ್ ನೋಯ್ತಾವ ಅಂತಾರ. ಸರ್ ಹಂಗಲ್ಲ ಸರ್, ಹಿಂಗ್ ಮಾಡಿ ಈಗ ಲೇಬರ್ ಬಹಳ ತುಟ್ಟಾಗಿ ಸರ್. ಹೌದೌದೌದೌದೌದು. ಈಗ ಏನ್ ಮಾಡ್ತಾರ, ಜನರು ಉಳಿಕೆದ ಬಿತ್ತಾರ, ಬರೀ ಬಿತ್ತಿರ ಒಂದೇ ಮಾಲ ಬಿತ್ತವ್ರ, ವರ್ಷ ಒಂದೇ ಮಾಲ ಬಿತ್ತವ್ರ. ಹೆಂಗ್ರಿ ಈ ವರ್ಷ ಮಾಡೋದಲ್ಲ, ಒಂದ್ ವರ್ಷ ಹಿಂಗ ಕಾಲ್ಗಾಯಿ ಮಾಡ್ಬೇಕು, ತೊಗರಿ ಬಿತ್ತಬೇಕು, ಮತ್ ಸೂರ್ಯಪಾನ ಬಿತ್ತಬೇಕು, ಶೇಂಗಾ ಬಿತ್ತಬೇಕು, ಒಂಬತ್ತು ಜನ ಎಲ್ಲ ಅದಾದ ಎಲ್ಲ ಮತ್ತಿಂದಾಗ ಎಲ್ಲಾರು ಬಿತ್ತಿದಾಗ ಬಿತ್ತ ಬಿಡ್ರಿ ಉದ್ದಕ. ಈ ಸಲ ಹೆಂಗಾತ್ರಿ ನಿಮ್ ಒಕ್ಕಲ್ತನ, ಏನ ಲಾಭ ಆತ? ನಮ್ ಒಕ್ಕಲ್ತನ ಯಾವಾಗಲೂ ಕೈ ಕೊಟ್ಟಿಲ್ರಿ, ಒಕ್ಕಲ್ತನ ಯಾವಾಗ್ಗೆ ಕೈ ಕೊಟ್ಟಿಲ್ ನೋಡ್ರಿ ನಮ್ದು. ಇನ್ನೂರಿಗೆ ಅಂದ್ರೆ ಕೈ ಕೊಟ್ಟಿಲ್ರಿ, ಮುಂದ ಮತ್ ಏನದ ನಾವ್ ಮತ್ತೀಗ ತೋಟದಾಗ ಅವಾಗ ಶೇಂಗಾ ಬೆಳಿತೀರಿ 200-300 ಚೀಲ, ಈಗ ಭತ್ತ ಮಾಡಿರಿ ತೋಟದಾಗ, ಒಂದು 10 ಎಕರೆ ಭತ್ತ ಮಾಡಿಬಿಟ್ಟಿವ್ರಿ. ಹೌದೌದೌದು, ಬೇಕಂತಂದ್ರೆ ಮತ್ತೆ ಈಗ ಬೇಕು. ಈಗ ಇತ್ತೀಚೆಗೆ ಬೇರೆ ಬೇರೆ ಹೊಲಾಗ ಅವು ಮಾಡೋಕ ಎಲ್ಲ ಬೇರೆ ಬೇರೆ ಮಾಲ ಎಲ್ಲ ಮಾಲ ಇರ್ತ ನಮ್ಮ ಹೊಲದಾಗ. ಹೌದು, ತೊಗರಿ ಇರ್ತದ್ರಿ, ಶೇಂಗಾ ಇರ್ತದ್ರಿ, ಸೂರ್ಯಪಾನ, ಬಿಳಿಜೋಳ, ಹತ್ತಿ ಎಲ್ಲ ಇರ, ಹತ್ತಿ ಸಹಿತ ಇರ್ತ ನೋಡ್ರಿ. ಹೌದೌದೌದೌದು, ಯಾವ ಮಾಲ ಬೇಕಾದ್ರೆ ಆ ಮಾಲ, ಒಂದ್ ಮಾಲ ಕೈ ಕೊಟ್ರೆ ಒಂದ್ ಮಾಲ ಸಿಗ್ತದೆ ನೋಡ್ರಿ. ಈ ಸಲ ಹತ್ತಿ ತೊಗರಿ ನಿಮ್ ಹೆಂಗ್ ಹೋತ್ರಿ ರೇಟ್ ಇಳುವರಿ? ಇಳುವರಿ ಚಲೋ ಬರ್ತ ಹತ್ತಿ ನೋಡ್ರಿ, ಎಂತ ನಾವು ಸ್ವಲ್ಪ ಇದು ಚಲೋ ಮಾಡ್ರಿ, 15 ಕ್ವಿಂಟಲ್ ತಕ್ಕ ಬರ್ತದ್ರಿ ಒಂದ್ ಎಕರೆ. ಅಂದ್ರೆ ನೀರಾವರಿ ಅಂತೀರಿ, ಒಣ ಭೂಮಿ ಅಂತೀರಿ, ಮಳೆ ಹಸ್ರಿತ? ಒಣ ಭೂಮಿ ಆಗ ಒಂದ್ 7-8 ಬರ್ಬೇಕಾದ್ರೆ ಆಗಿ ಮಳೆ, ಆ ಟೈಮ್ ಮಳೆ ಬರ್ತಿ ಹೇಳಕ್ ಬರಂಗಿಲ್ರಿ. ಹೌದು, ನಾವ್ ನೀರ್ ಒಂದ್ 2 ನೀರ್ ಸರಿ ಕಟ್ಟಿಬಿಟ್ರು 15 ಕ್ವಿಂಟಲ್ ತಕ್ಕ ಬೆಳಿರೋದು ನೋಡ್ರಿ. ಹೌದು, ತೊಗರಿ ರೀ? ತೊಗರಿ ಸರ್ ಎಕರೆಕ 4 ಕ್ವಿಂಟಲ್ 5 ಕ್ವಿಂಟಲ್ ಆಗ್ಬೇಕಾರೆ ಇಷ್ಟ ರೀ ತೊಗರಿ. ಹೌದೌದು, ತೊಗರಿ ಹೆಚ್ಚು ಒಂಡ್ರದಲ್ರಿ ತೊಗರಿ, ಅದೇ ಹೌದು, ಖರ್ಚು ಕಡಿಮೆ ರೀ, ಚಲೋ ರೀ, ಅದ ಮಳೆ ಬರ್ಲಕ್ ಅಂದ್ರೆ ತ್ರಾಸ ರೀ. ಮಳೆ ಬರ್ಬೇಕು, ಮಳೆ ಬರಕಂತ ಸರ್ ನೆವಣೆ ಆಗ್ತಾರ, ಒಂದ್ 10-12 ಚೀಲ ನೆವಣೆ ಆಗಟ್ಟೆ ಮನ್ಯಾಗ, ನೆವಣೆ ಆಗಟ್ಟೆ ಇರ್ತಾವ್ರಿ, ಜೋಳ ಇರ್ತಾವ, ಎಲ್ಲ ಇರ್ತಾವ್ರಿ, ಎಲ್ಲಷ್ಟು ಅನ್ಕ ನಮ್ಗೆ ಒಕ್ಕಲ್ತನ ಮಾತ್ರ ಕೈ ಕೊಟ್ಟಿಲ್ಲ, ಒಂದ್ ವರ್ಷ ಕೈ ಕೊಟ್ಟದ್ರಿ ಸರ್. ಹೌದು, ಯಾವಾಗ ಅದು? ಅದು ಸರ್ ಯಡಿಯೂರಪ್ಪನವ್ರು ಫಸ್ಟ್ ಮುಖ್ಯಮಂತ್ರಿ ಆಗಿದ್ರು ನೋಡ್ರಿ, ಅವಾಗ ಒಳಿ ಬಂತು ನೋಡ್ರಿ, ಎಲ್ಲ ತುಂಬಿ ಎಲ್ಲ ಲಾಸ್ ಆಗ್ಬಿಟ್ರು. 2008 ನೆರೆ ಬಂತಲ್ಲ, ಆ 7-8 ಏನ್ ಭವಿಷ್ಯ ಆಗಿರ್ಬೇಕು ನೋಡ್ರಿ, ಅದು ಅದು ಎಲ್ಲ ಬಿತ್ತಿದ್ದು ನಮದ್ರಿ, ಎಂದು ಮುಣಗಲಾರ್ದು ಹೋಲಾರ 8 ಎಕರೆ ಹೋಲಾರ, ಇಷ್ಟು ಬೆಳೆದಿತ್ತರಿ ಸೂರ್ಯಪಾನ ಸರ್, ಕನಿಷ್ಠ ಒಂದ್ 80 ಚೀಲ ಸೂರ್ಯಪಾನ ಆತತ್ರಿ, ನೋಡ್ತಾಗ 100 ಚೀಲ ಸಹಿತ ಆಗ ಲೆಕ್ಕದಾಗ ಇತ್ತರಿ. ಅದು ನಿಮ್ದು ತಿಂತುಣಿ ಹೊಳೆ ನೀರು ನಿಮ್ ಊರ್ ಕಡೆ ಬಂದು ಬಿಟ್ಟಿತ್ತು? ಹಾ ಸರ್, ನಮ್ ಚಿಂಚೋಡಿ ಮುಂದೆ ಐತ್ರಿ ಹೊಳೆ, ಅದು ಹೌದು, ಚಿಂಚೋಡಿ ಮುಂದೆ ಐತೆ, ಬಂದು ನೀರ್ ಹೋಗ್ತದ 8 ನಿಂತ ನೋಡ್ರಿ ಹೊಲದಾಗ ನೀರು ಸರ್, ಅದೆಲ್ಲ ಭೂಮಿ ಕೊಳತೋಗ್ಬಿಡ್ತ ಸರ್, ಅವಾಗ ನೋಡ್ರಿ ನಮ್ಗ ಸ್ವಲ್ಪ ಕಣ್ಣಿಗೆ ಕಣ್ಣಾಗಿ ನೀರು ಬಂದು, ಯಾಕೆಷ್ಟು ದುಡ್ದು ಕೇಸ್, ಎಷ್ಟು ಕಟ್ಟಬೇಡ ಗೊಬ್ಬರ ಹಾಕಿ ದುಡಿದು, ಎಷ್ಟು ತಿಪ್ಪಿ ಗೊಬ್ಬರ ಹೊಡೆದು ಸೂರ್ಯಪಾನ ಬೆಳೆಸಿದೀವಿ, ಆಕಾಶವಾಣಿ ಕೇಂದ್ರದವ್ರು ಬಂದು ನೋಡ್ಯಾದ್ರು, ರೈತರು ಸುತ್ತಲವ್ರು ಬಂದು ನೋಡ್ಯಾದ್ರು, ಎಂತ ಬೆಳೆ ಬೆಳೆದಂತ, ಇಂಥದೊಂದು ನೀರಾಗ ಒಂದು ಕೊಳಕೊಯ್ತಲ್ಲಪ್ಪ ಅಂತ ನಮಗ್ ಬಹಳ ಒಂದು ಎಫೆಕ್ಟ್ ಆತ್ರಿ ಮನಸ್ಸಿಗೆ ನೋಡ್ರಿ. ನೆರೆ ನಮ್ಮ ಪ್ರಕೃತಿ ಒಂದೊಂದ್ಸಲ ನಮ್ಗೆ ಜೊತೆ ಸಿಟ್ಟು ಮಾಡ್ಕೊಂಡ್ಬಿಡ್ತದ. ಬಾಳದ್ರಿ, ಎಂದಾಗಿದಲ್ರಿ, ಬಾಳದಾಗ ನೀರಲ್ರಿ, ಮತ್ತೆ ಸೃಷ್ಟಿ ನಿಯಮ ಇಲ್ರಿ. ಹೌದು, ಸೃಷ್ಟಿ ನಿಯಮ. ಅವಾಗ ಒಂದೇ ಕೈ ಕೊಟ್ಟ ತಿರುಗಿ ನಮ್ ಬೆಳೆನೇ ಕೈ ಕೊಟ್ಟಿಲ್ಲ ಸರ್, ಈ ವರ್ಷ ಎಂತ ಬರಗಾಲ ಅದಪ್ಪ ಅಂತಂದ್ರೆ, ಇವ್ರ ಮಳೆ ಇಲ್ಲ ಅಂತಂದ್ರ 100 ಕ್ವಿಂಟಲ್ ಹತ್ತಿಯಾಗಿ ನೋಡ್ರಿ. ಏನ್ ಮಾರಿದ್ರ, ಏನ್ ಇಟ್ಕೊಂಡಿರಿ ಗೌಡ್ರೆ? ಏನ್ರಿ ಮಾರಿದಿರಾ, ಏನು ಹೆಂಗ ಇಟ್ಕೊಂಡಿರಿ ಹತ್ತಿ ತೊಗರಿ? ಸರ್ ರೇಟ್ ಆಗ್ಲಿ, 7,300 ಮಾರಿಬಿಟ್ಟು ಇಡ್ಗೆ ಬಂದು ಇದ್ರ ತೊಗರಿ. ಹಾ ತೊಗರಿ ಇಲ್ರಿ, ಇದು ಹತ್ತಿ 110 ಕ್ವಿಂಟಲ್ ಆಗಿದೆ ತೊಗರಿ, ಒಂದು 15 ಕ್ವಿಂಟಲ್ ಆಗಿತ್ತು, ಅದನ್ನ 7,600 ಕೊಟ್ಬಿಟ್ಟಿವ್ರಿ. ಹೌದೌದು, ಪ್ರಾರಂಭದಲ್ಲಿ ಮೊದ್ಲ 9,000-10,000 ಅಂತ ಹೋತು ತೊಗರಿ, ಮೊದಲ 10,000 ಹಂಗಿತ್ತರಿ, ರೈತರು ಮಾಲ್ ಬಂದ್ಗಳ ರೇಟ್ ಹೇಳ್ತೀರಿ. ಹೌದೌದೌದೌದು, ಹಂಗೆ ಅದು ನಮ್ಮ ಸ್ವಲ್ಪ ರೈತರಿಗೆ ತ್ರಾಸ ನೋಡ್ರಿ, ಎಲ್ಲ ರೈತರಿಗೆ ಸಿಕ್ಕಾಗ ಚಲೋ, ಒಂದ್ ಕೆಲವೊಬ್ರಿಗೆ ಮಾತ್ರ ಚಲೋ ರೇಟ್ ಸಿಗ್ತದ, ಮತ್ತೆ ಲೇಟ್ ಆಗಿ ಬೆಳೆ ಬಂತಪ್ಪ ಅಂತಂದ್ರೆ ಡೌನ್ ಆಗ್ಬಿಡ್ತದ. ಎಲ್ಲ ರೇಟ್ ಬೆಳೆ ಬಂತಾರೆ, ಎಲ್ಲ ಎಲ್ಲಾರ ಮಾರಾಟಕ್ಕೆ ಹೋದ್ಗಳ ರೇಟ್ ಕಡಿಮೆ ಆಗ್ಬಿಡುತ್ತರಿ. ಯಾವಾಗ್ಲೂ ನೀರಾವರಿ ಇದ್ದವ್ರು ಮಾತ್ರ ಫಾಸ್ಟ್ ಆಗಿ ಬಿತ್ತಬೇಕು ಸರ್, ಫಸ್ಟ್ ಆಗಿ ನೀರ್ ಇದ್ದವರು ಸ್ವಲ್ಪ ಚಮತ್ ಮಾಡ್ಬೇಕು ಕೆಲಸ. ಚಮತ್ ಮಾಡಕ್ ಬಸವನ ಜಯಂತಿ ಹಂಗ ಕಿರ್ತಕ್ ಮಳೆ ಹಂಗ ಬಿತ್ತಬಿಟ್ರ, ರೇಟ್ ಹಂಗೆ ಸಿಗ್ತದ ಸರ್. ಹೌದು, ಲೇಬರ್ ಹಂಗೆ ಕರೆಕ್ಟ್ ಟೈಮಿಗೆ ಬರ್ತಾರ, ರೋಗ ರುಜಿನಗಳನ್ನ ಬರದಿಲ್ಲ. ಯಾಕಂತಂದ್ರೆ ಈಗ ಮತ್ತೆ ಮಳೆಗಾಲ ಎಲ್ಲರೂ ಹಾಕತ್ನಾಗ ಲೇಬರ್ ಸಿಗಂಗಿಲ್ಲ, ಮತ್ತೆ ರೇಟ್ ಸಿಗಂಗಿಲ್ಲ. ಏ ಸಿಗಲ್ರಿ, ನಾವೆಲ್ಲ ನಮ್ದೆಲ್ಲ ಮಾಲ್ ಬರ್ತಾರ ಕರೆಕ್ಟ್ ಬರೋ ಟೈಮಿಗೆ ಬಿತ್ತಕ್ ಚಾಲು ಮಾಡ್ತಾರೆ ನೋಡ್ರಿ, ಅವಾಗ ಇವು ರೋಣಿ ಮಳೆ ಬಿತ್ತಾರ ಮಂದಿ. ಅಂದ್ರೆ ನಮಗ ಒಂದು ನೀರಿನ ಅನುಕೂಲ ಇರ್ಬೇಕು. ಹಾ, ನೀರಿನ ಈ ಕಾಲಕ್ ನೀರಿನ ಅನುಕೂಲ ಇರ್ಲಿಕ್ಕೆ ಒಕ್ಕಲ್ತನ್ನ ಹೇಳ್ಬೇಡ ಸರ್. ಹೌದು, ಯಾಕಂತಂದ್ರೆ ಅದು ಬರೋದಷ್ಟು ಬರೋದಷ್ಟು ಮಳೆ ಬಹಳ ಕೈ ಕೊಡಕ್ ಐತಲ್ರಿ ಈಗ. ಹೌದು, ಮಳೆ ಬಹಳ ಬಂತಾರ ಸತ್ಯನ ಸಾಗ್ಬಿಡ್ತಾರ ಬಂದ ಎಲ್ಲ ಸುನಾಮಿ ಅದಕ್ಕೆ ನೋಡ್ಲಿಕ್ಕೆ ಕೊಡ್ರಿ. 74 ವಯಸ್ಸು, ಬಹಳಷ್ಟು ಕೃಷಿ ಸಾಧನೆಯನ್ನ ಮಾಡಿದಿರಿ, ಭೂಮಿಯನ್ನ ಗಳಿಸಿದಿರಿ, ಮತ್ತೆ ಹೆಸರನ್ನು ಮಾಡಿದಿರಿ. ಏನ್ ಹೇಳಕ್ ಇಷ್ಟಪಡ್ತೀರಿ ಈಗಿನ ಕಾಲದಲ್ಲಿ ನಮ್ಮ ಹೊಸದಾಗಿ ಒಕ್ಕಲತನ ಮಾಡೋರಿಗೆ ಮತ್ತೆ ನಮ್ಮೆಲ್ಲ ಹುಡುಗರಿಗೆ ಕೃಷಿಕರಿಗೆ ರೈತರಿಗೆ ಏನ್ ಹೇಳ್ತೀರಿ? ಸರ್, ನಾವು ಮೊದಲು ಮಾಡಿವಲ್ರ ಅದನ್ನೆಲ್ಲ ಅವ್ರಿಗೆ ಮಾಹಿತಿ ಕೊಡ್ತೀವಿ ಸರ್. ಹಿಂಗ್ ಮಾಡ್ಬೇಕು, ಹಿಂಗಿಲ್ಲ, ಹಿಂಗ್ ಮಾಡಿದ್ರೆ ಹಿಂಗ್ ಬೆಳಿತದ, ಹಿಂಗ್ ಮಾಡಿದ್ರೆ ಬೆಳೆದಿಲ್ಲ, ಹೆಂಗ ಎಲ್ಲಾರು ಕೂಡ ಬಿತ್ತಿ ಎಲ್ಲಾರ ಜನರು ಬಿತ್ತ ಬಿತ್ತಿದ್ರ ಆ ರೇಟ್ ಸಿಗೋದಿಲ್ಲ, ಇಳುವರಿನ ಬರದಿಲ್ಲ. ನಮ್ಮ ಮಕ್ಕಳಿಗೆಲ್ಲ ಹೇಳ್ತೀವಿ ಸರ್ ನಾವು. ಉಳಿದವ್ರು ಮಾಡಲ್ರಿ, ಹೌದೌದು. ಏನಾಗತ್ತದ, ಈಗ ದನಗಳು ಕಡಿಮೆ ಆತು, ಮತ್ತೀಗ ಟೈಮ್ ಸರಿಯಾಗಿ ಹೋಗಲಕ್ ಹೋಗಂಗಿಲ್ಲ ಮಂದಿ. ಹೋಗಂಗಿಲ್ಲ ಸರ್, ಊರಾಗ ಕುಂದಿರ್ತಾರ, ಬರೇ ದುರ್ಚಟಕ್ ಬಿದ್ಬಿಟ್ಟಾರ. ಈ ಹೊಲಗಳು ಏನಾದ್ರು ಬಿಡಪ್ಪ, ಏನ್ ಬೆಳಿತೇವ ಅದ್ರಾಗ ತಗ್ಗ ನೀವು ಪಾಲಿ ಹಾಕಿಬಿಟ್ಟು ನಡೀರಿ ಅಂತಾರ. ಮೊಬೈಲು ಫೋನುಗಳು ಇಂಥವ್ ಮಾಡ್ಕೊಂಡ್, ಗಾಡಿಗಳು ಇಂಥವ್ ಮಾಡ್ಕೊಂಡ್ ಇದು ಮಾಡ್ತಾರೆ. ಈಗ ಹೇಳಕ್ ಹೋದ್ರೆ ಏನ್ ತಮ್ದು ಬೆಳಿತದ ಹೇಳ್ತಾರೆ, ನಮಗ್ ಬೆಳೆಯಂಗಿಲ್ಲ ಹೇಳ್ತಾರ, ಮಾಡೋದ್ ಎಂತ ಅಂತಾರ್ರಿ, ಏನ್ ಮಾಡ್ತೀವಿ ಹೇಳಕ್ಕೆ ಹೋಗೋದ್ ಬಿಟ್ಬಿಟ್ಟಿವಿ. ಯಾರ್ ಚೆನ್ನಾಗಿ ದುಡಿತಾರೆ, ಯಾರ್ ಚೆನ್ನಾಗಿ ಮನಸ್ಕೊಟ್ಟು ಅದನ್ನ ನೀಟಾಗಿ ಅದನ್ನ ನಿರ್ವಹಣೆ ಮಾಡ್ತಾರೆ, ಅವ್ರಿಗೆ ಮಾತ್ರ ತಾವ್ ಹೇಳಿದಂಗೆ ಇಷ್ಟು ವರ್ಷದ ಕೃಷಿ ಬದುಕಿನಲ್ಲಿ ತಮಗೆ ಒಂದು ಸಲ ಮಾತ್ರ ಅದು ಮಳೆ ಬಂದು ಲಾಸ್ ಆತ ಅಂತ ಹೇಳಿದ್ರಿ. ಮಳೆ ಬಂದು ಲಾಸ್, ದೊಡ್ಡ ಲಾಸ್ ಸರ್, ಅದಂತ ಎಫೆಕ್ಟ್ ಯಾವಲ್ಲೇ ಆಗಿಲ್ರಿ. ಮತ್ತೆ ಅದನ್ನ ಬಿಟ್ಟು ನಿಮ್ಗೆ ಯಾವಾಗೂ ಆಗಿಲ್ಲ ಅಂತ ಹೇಳಿದ್ರಿ. ಭೂಮಿ ತಾಯಿ ಎಂದ ಕೈ ಕೊಡಲ್ರಿ ಸರ್. ಹೌದೌದು, ಭೂಮಿ ತಾಯಿ ಒಂದ್ ವರ್ಷ ಸ್ವಲ್ಪ ಇದಾದ್ರೆ ಇನ್ನೊಂದ್ ವರ್ಷ ಫುಲ್ ಡಬಲ್ ಬೆಳೆದ್ಬಿಡ್ತ ಸರ್. ಹೌದು ಅಲ್ಲ ಕಪ್ಪುಟ್ರೆ, ಬಹಳ ಖುಷಿ ಆಯ್ತು ನಿಮ್ ಜೊತೆ ಮಾತನಾಡಿ. ನಿಮ್ಮಂತ ಪ್ರಗತಿಪರ ರೈತರು ನಮ್ಮ ಕೃಷಿಕರಿಗೆ ಮಾಹಿತಿ ನೀಡಬೇಕು. ತಾವು ಉದಾಹರಣೆಗಳು ನೋಡ್ರಿ, 25 ಎಕರೆ ಇದ್ದಿದ್ದನ್ನ 50 ಎಕರೆ ಮಾಡಿ ಇಷ್ಟು ಕಷ್ಟಪಟ್ಟು, ಮತ್ತೆ ಯಾವ ಟೈಮ್ನಲ್ಲಿ ಏನ್ ಹಾಕ್ಬೇಕು, ಮಳೆ ಯಾವಾಗ ಬರ್ತದ, ರೇಟ್ ಯಾವಾಗ ಬರ್ತದ, ಇವನ್ನೆಲ್ಲ ಅನುಭವದ ಮಾತಾಡಿ ತೂಕ ಮಾಡಿ ನಾವು ಕೃಷಿಯನ್ನ ಮಾಡಿದಾಗ ಮಾತ್ರ ನಮಗ ಅನುಕೂಲ ಆಗ್ತದ, ಲಾಭ ಸಿಗ್ತದೆ ಸರ್. ಬಹಳಷ್ಟು ಖುಷಿ ಆಯ್ತು ರೀ ಇಲ್ಲಿ ಕಪ್ಪುಟ್ರೆ ನಿಮ್ ಜೊತೆ ಮಾತನಾಡಿ. ನಿಮ್ಮ ವಿಚಾರಗಳನ್ನ ನಮ್ಮ ಯುವಕರು ನಮ್ಮ ರೈತ ಬಾಂಧವರು ತಲೆಗಿಟ್ಕೊಂಡು ಒಕ್ಕಲತನ ಮಾಡ್ಲಿ. ಮಾಡ್ಬೇಕಲ್ಲ ಸರ್, ಮಾಡ್ಲಿಕ್ ನಡೀಲ್ಲ, ನಾವೇ ರೈತರ ಅನ್ನ ಹಾಕರ ರೈತರು ಸರ್, ಎಲ್ಲರಿಗೆ ಅನ್ನ ಹಾಕದ ರೈತರು ಮಾಡ್ಬೇಕು ಸರ್. ನಾವು ಮಾಡ್ಬೇಕು. ಭೂಮಿ ತಾಯಿ ನನಗೆ ಎಂದು ಕೈ ಬಿಟ್ರು, 25 ಎಕರೆ ಭೂಮಿ ಖರೀದಿ ಮಾಡೇನ್ರಿ, ಎಂದು ಕೈ ಬಿಟ್ರಲ್ಲ. ಮ್ಯಾನೇಜರ್ ಬ್ಯಾಂಕರ್ ಬಂದವರು ಊಟ ಏನ್ ಮನೆಗೆ ರೊಟ್ಟಿ ಗಿಟ್ಟಿ ಚಟ್ನಿ ಹಾಲು ಏನ್ ಇರ್ತಾವ್ರಿ, ಬಂದಾಗ ಊಟ ಮಾಡಿಸ್ತೀವಿ. ತುಂಬಾ ಸಂತೋಷ ಆಯ್ತು ಲಕ್ಕಪ್ಪಗೌಡ್ರೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ದೇವದುರ್ಗ ತಾಲೂಕಿನ ಚಿಂಚೋಡಿ ಗ್ರಾಮದ ಪ್ರಗತಿಪರ ರೈತರಾದ ಲಕ್ಕಪ್ಪಗೌಡ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब भोले पड़े या कीट पतंगे फसल खा जाए कोई फिक्र नहीं बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ. ರೈತ ಬಾಂಧವರೇ ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ ಈಗ ಹವಾಮಾನ ವರದಿ ಮತ್ತೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಮಳೆ ಆಗುವ ಸಾಧ್ಯತೆ ಕಡಿಮೆ ಇದೆ. ಗರಿಷ್ಠ ಉಷ್ಣಾಂಶ 31-32 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 24 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 77-78% ಮತ್ತು ಕನಿಷ್ಠ ಆರ್ದ್ರತೆ 52-57% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 12-14 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮಣ್ಣಿನ ತೇವಾಂಶದ ಸಂರಕ್ಷಣೆಗೆ ಮತ್ತು ಸಸ್ಯಗಳ ಸಂಖ್ಯೆಗಳನ್ನು ಕಡಿಮೆ ಪ್ರಮಾಣದಲ್ಲಿ ಉಳಿಸಿಕೊಳ್ಳಲು ದಟ್ಟವಾಗಿ ಬೆಳೆದಿರುವಂತಹ ಸಸಿಗಳನ್ನು ಕಿತ್ತು ಹಾಕಬೇಕು. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಬೆಳೆಗಳಿಗೆ ಮೇಲು ಗೊಬ್ಬರವನ್ನು ಕೊಡಬೇಕು. ಹತ್ತಿ, ತೊಗರಿ, ಗೋವಿನ ಜೋಳ ಮತ್ತು ಇತರೆ ದೀರ್ಘಾವಧಿ ಬೆಳೆಗಳಿಗೆ ಮೇಲು ಗೊಬ್ಬರ ಕೊಡುವುದು ಉತ್ತಮ. ಅತಿಯಾಗಿ ನಿಂತಿರುವ ನೀರುಗಳನ್ನು ಹೊಲದಿಂದ ಹೊರಹಾಕಬೇಕು ಮತ್ತು ಬಸಿಗಾಲುವೆಗಳನ್ನು ನಿರ್ಮಿಸಬೇಕು. ಇನ್ನು ಭತ್ತವನ್ನು ನಾಟಿ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಗಂಗಾವತಿ ಸೋನಾ, ಬಿಪಿಟಿ 5204 ತಳಿಗಳನ್ನು ಬಳಸಬಹುದು. ಇನ್ನು ನಾಟಿ ಮಾಡುವ ಪೂರ್ವದಲ್ಲಿ ಭತ್ತದ ಸಸಿಯ ಬೇರುಗಳನ್ನು ಅಜೋಸ್ಪಿರಿಲಂ ಅಣುಜೀವಿ ಗೊಬ್ಬರದ ದ್ರಾವಣದಲ್ಲಿ 15 20 ನಿಮಿಷಗಳ ಕಾಲ ಅದ್ದಿ ನಾಟಿ ಮಾಡುವುದರಿಂದ ಭತ್ತಕ್ಕೆ ಶಿಫಾರಸು ಮಾಡಿದ ಸಾರಜನಕದ ಶೇಕಡಾ 25% ಕಡಿಮೆ ಮಾಡಬಹುದು. ಭತ್ತ ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 kg ಸಾರಜನಕವನ್ನು ಮೇಲು ಗೊಬ್ಬರವಾಗಿ ಕೊಡಬೇಕು. ಇನ್ನು ಶೇಂಗಾ ಬೆಳೆಯನ್ನು ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. ಬೀಜ ಮತ್ತು ಕಾಂಡಕೊಳೆ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲದ ಹಾಗೆ ಮಾಡಿ. ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಯುಕ್ತ ಸಾವಯವ ಅಂಶ ಇರುವ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಶೇಂಗಾ ಬೆಳೆಯಲ್ಲಿ ಎಲೆಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 gram ಕ್ಲೋರೋಥೆನಿಲ್ ಅಥವಾ ಕವಚ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಸೂರ್ಯಕಾಂತಿ ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 kg ಪ್ರತಿ ಎಕರೆಗೆ ಸತುವಿನ ಸಲ್ಫೇಟ್ ಅನ್ನು ಬಳಸಬೇಕು. ಸೂರ್ಯಕಾಂತಿಯಲ್ಲಿ ನೆಕ್ರೋಸಿಸ್ ರೋಗವನ್ನು ಹತೋಟಿ ಮಾಡಲು 0.25 ml ಇಮಿಡಾಕ್ರೋಪಿಡ್ 17.8 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಹತ್ತಿ ಬೆಳೆಗೆ ಮೇಲು ಗೊಬ್ಬರವಾಗಿ ಪ್ರತಿ ಎಕರೆಗೆ 18 kg ಯೂರಿಯಾ ಮತ್ತು 10 kg ಪೊಟ್ಯಾಷ್ ರಸಗೊಬ್ಬರಗಳನ್ನು ಕೊಡಬೇಕು. ಇನ್ನು ಹತ್ತಿ ಬೆಳೆಗೆ ಬಿತ್ತಿದ 20-25 ದಿನಗಳಲ್ಲಿ 1.5 ml ಪೈರಿಥಿಯೋ ಬ್ಯಾಕ್ ಸೋಡಿಯಂ 10 EC ಅಥವಾ 1 ml ಗಿಜೋಲೋಪೋಪ್ ಇಥೈಲ್ ಕಳನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಕಳೆಗಳ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ 1 ಸಾರೆ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿಯೂ ಕೂಡ ಸಿಗ್ತದೆ. ಇನ್ನು ತೊಗರಿಯನ್ನ ಬಿತ್ತುವಂತಹ ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದ್ರೆ ಬಿತ್ತಿದ 20-25 ದಿನಗಳ ನಂತರ ಸತುವಿನ ಸಲ್ಫೇಟ್ 6 kg ಪ್ರತಿ ಎಕರೆಗೆ ಪುಡಿ ಮಾಡಿದ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಸಮ ಪ್ರಮಾಣದಲ್ಲಿ ಕೂಡಿಸಿ ಮಣ್ಣಿನಲ್ಲಿ ಬೆರೆಸಬೇಕು. ಬಿತ್ತಿದ 20-25 ದಿನಗಳ ನಂತರ 1 ಸಾರೆ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡೋದ್ರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿಯೂ ಕೂಡ ಸಿಗ್ತದೆ. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟದ ನಿರ್ವಹಣೆಗಾಗಿ 1.7 ml ಡೈಮಿಥೋಯೇಟ್ 30 EC ಅಥವಾ 1 ml ಮೊನೊಕೊಟೋಫಾಸ್ 36 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗೆ ಬೂದಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ml ಹೆಕ್ಸಾಕೊನಜೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮೆಣಸಿನಕಾಯಿ ನಾಟಿ ಮಾಡುವಾಗ ಸಸಿಗಳನ್ನು ಟ್ರೈಕೋಡರ್ಮ ಮತ್ತು ಸುಡೋಮೊನಾಸ್ ಜೈವಿಕ ಗೊಬ್ಬರದ ದ್ರಾವಣದಲ್ಲಿ ಅದ್ದಿ ನಾಟಿ ಮಾಡಬೇಕು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದಾಗ ಅದನ್ನು ಮೇಯಿಸಿ, ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆ ಪಡೆದು ಅಧಿಕ ಲಾಭವನ್ನು ಪಡ್ಕೋಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ ಈಗ ಕೇಳಿ, ರಾಯಚೂರು, ಲಿಂಗಸ್ಕೂರು ಹಾಗೂ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ, ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ, ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಹತ್ತಿ ಹೈಬ್ರಿಡ್ 44, ಗರಿಷ್ಠ ದರ 8,251 ರೂಪಾಯಿ. ನೆಲಗಡಲೆ, ಶೇಂಗಾ, ಘುಂಗ್ರಿ 3,369 ರೂಪಾಯಿಯಿಂದ 2,269 ರೂಪಾಯಿ. ತೊಗರಿ ಕೆಂಪು 6,309 ರೂಪಾಯಿಯಿಂದ 6,361 ರೂಪಾಯಿ. ತೊಗರಿ ಬಿಳಿ 6,039 ರೂಪಾಯಿಯಿಂದ 6,039 ರೂಪಾಯಿ. ಭತ್ತ, ಸೋನಾ ಮಸೂರಿ 1,929 ರೂಪಾಯಿಯಿಂದ 2,269 ರೂಪಾಯಿ. ಈಗ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ 2,500 ರೂಪಾಯಿಯಿಂದ 2,935 ರೂಪಾಯಿ. ತೊಗರಿ 6,000 ರೂಪಾಯಿಯಿಂದ 6,500 ರೂಪಾಯಿ. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಜೋಳ, ಹೈಬ್ರಿಡ್ ಜೋಳ 2,530 ರೂಪಾಯಿಯಿಂದ 2,550 ರೂಪಾಯಿ. ನವಣೆ ಹೈಬ್ರಿಡ್ 2,900 ರೂಪಾಯಿಯಿಂದ 2,900 ರೂಪಾಯಿ. ಭತ್ತ, ಕಾವೇರಿ ಸೋನ 1,980 ರೂಪಾಯಿಯಿಂದ 2,261 ರೂಪಾಯಿ. ಭತ್ತದ ಆರ್ನರ್ ಆರ್ ಹೊಸದು 2,287 ರೂಪಾಯಿಯಿಂದ 2,505 ರೂಪಾಯಿ. ಭತ್ತದ ಆರ್ನರ್ ಆರ್ ಹಳೆಯದು 2,600 ರೂಪಾಯಿಯಿಂದ 3,300 ರೂಪಾಯಿ. ಅಕ್ಕಿ, ನುಚ್ಚಕ್ಕಿ 2,350 ರೂಪಾಯಿಯಿಂದ 2,350 ರೂಪಾಯಿ. ಸೂರ್ಯಕಾಂತಿ ಸ್ಥಳೀಯ 5,900 ರೂಪಾಯಿಯಿಂದ 6,050 ರೂಪಾಯಿ.

ಭಕ್ತಿ ಅಲ್ಲ